ಸ್ನಾನ ಮಾಡಿ ಮನಸ್ಸಿನಲ್ಲಿ ಬೆಳ್ಳಗಿನ ಬಟ್ಟೆ ಉಂಟುವಂತಹ ಒಂದು ಗಂಡಸನ್ನು ಕಂಡರೆ ಅಥವಾ ಹೆಂಗಸನ್ನು ಕಂಡರೆ ಒಳ್ಳೆಯದು, ಕೆಂಪು ಬಟ್ಟೆ ಉಂಟುವಂತಹ ಸನ್ಯಾಸಿ ಕಂಡರೆ ಅನಿಷ್ಟ. ಹೆಚ್ಚಿನದಲ್ಲಿ ಶಿವನು ಒಂದು ಮನೆ ಬಿದ್ದು ಜನಸಾಂಪ್ರದಾಯ ಸಂಸತ್ತು ಸನ್ಯಾಸಿಗಳನ್ನು ಕಂಡಿರುವ ಅನಿಷ್ಟ. ಕೆಂಪು ಬಟ್ಟೆ ಉಂಟ ಸನ್ಯಾಸಿ ಮೊದಲ ನಾಶ ಸೂಚಿಕ ಕೊಡಿದೆ. ಕನಸಿಗೂ ವ್ಯತ್ಯಾಸ ಭಾಷೆ, ಕನಸಿನ ಭಾಷೆ. ಆದರೆ ಇದೆಲ್ಲ ಕನಸು ಬಿತ್ತು. ಅದರಿಂದ ಅವರು ಹೇಳ್ತಾರೆ ಸೀತೆ ಜಯ ಕಾದಿದೆ, ನೀವು ಅವಳನ್ನು ಕೊಲ್ಲಲಾಗಲಿ. ರಾಮಚಂದ್ರ ಬರ್ತಾನೆ, ಸೀತೆ ಮತ್ತೆ ರಾಮಚಂದ್ರ ಸೇರ್ತಾರೆ ಅನ್ನೋ ಈ ಕನಸಿನ ಅರ್ಥ. ರಾಮನ ಕರ್ತವ್ಯದಲ್ಲಿ ಕೂತು ದಕ್ಷಿಣ ಅಭಿಮುಖವಾಗಿ ಮನೆಗೆ ಎಣ್ಣೆ ಹಚ್ಚಿಕೊಂಡು ಕೆಂಪು ಬಟ್ಟೆ ಉಟ್ಟುಕೊಂಡು ಕೆಂಪು ಮಾಲೆ ಹಾಕೊಂಡು ಹೋಗಿ ಅಲ್ಲಿಂದ ಜಾರಿ ಬಿದ್ದ ಎರಡು ಗೋವೈ ಒಳಗಿತ್ತು. ಗೋವೈದ ರಾಶಿಯಲ್ಲಿ ಬಿದ್ದು ಬಿಟ್ಟಂತ ಕನಸು ಬಿತ್ತು. ಅದರಿಂದ ರಾಮನ ಕುಳಿತುಕೊಂಡ ಅಂದರೆ ಒಂದು ಕನಸು ಬಿತ್ತು. ಇದು ವಿಚಿತ್ರ. ಅದು ಹೋದ್ರೆ ಜನರ ಕೃತಜ್ಞ ಉಪನಿಷತ್ ಈಗ ಆದಂತೂ ಕನಸಲ್ಲಿ ಕಾಣುತ್ತೆ. ಈವರೆಗೆ ಆಗದೆ ಮುಂದೆ ಆಗುವಂತದ್ದು ಕನಸಲ್ಲಿ ಕಾಣುತ್ತೆ. ತಿಳಿದು ಕೇಳುತ್ತಾರೆ ಒಂದು ಕೋತಿ ಬಂದು ಕನಸಲ್ಲಿ ಕಾಣಿಸ್ಬೇಕು. ಮುಂದೆ ಆಗ್ತಾ ಇದೆ, ಮುಂದೆ ಅಂತ ತಿಳಿದುಕೊಳ್ತಾ ಇದೆ. ಅದು ಅವರಿಗೆ ಚಿಂತಿಸ ಕನಸು. ಈ ಎಲ್ಲ ಕನಸಿನಲ್ಲಿ ವಿಭೀಷಣ ಒಬ್ಬರು ಬಿಟ್ಟು ಕನಸಿತ್ತು. ಸೊ ಇದು ಯಾಕೆ ಹೇಳ್ತೇನೆ ಅಂತಂದ್ರೆ ಈ ಕನಸು ಮನೆಯ ಮಾನಸ್ಥರಲ್ಲಿ ಒಳ್ಳೆಯ ಕನಸು ಬಿದ್ದರೆ ಮನೆಯ ಅಲ್ಲಿ ಕನಸಿನಲ್ಲಿ ಮುಂದೆ ಸನ್ಮಾನ ಪ್ರಶಂಸೆ. ಕೆಟ್ಟ ಕನಸು ಬಿಡಬಹುದು, ತಿರಸ್ಕಾರ ಮಾಡಬಹುದು, ಬೇರೆ ಆಗಬಹುದು, ವಿಚಾರದ ದೂರದ ಹಾಗೆ ಕನಸು ಬಿಡಬಹುದು. ಅವಾಗ ಏನು ಮನೆಯ ಮಾನ ಅದರ ಜೀವ ಕನಸಿನಲ್ಲಿ ಮಹಿಳೆಯ ಮನಸ್ಥಿರತಿ ಅಲ್ಲ. ಎಲ್ಲ ಅವಸ್ಥೆಗಳಲ್ಲೂ ಆ ಅವಸ್ಥೆಗಳನ್ನು ಜೀವಿಸಿದ ತೋರಿಸಿ ದೇವತೆಗಳನ್ನು ಮುಂಚಕ್ಕೊಮ್ಮ ಮಹಿಳೆಯ ಮಾನ ಹಾಕಿಸುವಂತ ಒಬ್ಬರೇ. ಅದರಿಂದ ಮಹಿಳೆಯ ಮಾನ ಹಾಕುವ ಶಬ್ದದಿಂದಲೇ ಜೀವ ಚಲಿತನಾದ ಭಗವಂತನನ್ನು ಸೂಚಿಸಿದ್ದನ್ನು ಚತುರ್ಮುಖ. ಅದರಿಂದಲೇ ಒಳಗಿಂದ ಅರ್ಥ ಆಯಿತು. ಆದರೂ ಇರುವ ಈ ಶರೀರ ಕೂಡಾದರೂ ಒಂದು ಮಹಿಳೆಯ ಮಾನ ಅದು ಚೆನ್ನಾಗಿರುತ್ತೆ. ಗುಂಪು ಇದ್ರು ಅದು ಗುಂಪಿರುವಲ್ಲ, ಕೀವು ಇದ್ರು ಅಲ್ಲಿ ಕಿವಿರುವಲ್ಲ. ಅದರಿಂದ ನಿದ್ರಾವಸ್ಥೆ ಕನಸಿನಲ್ಲಿ ಇರ್ತಕ್ಕಂತಹ ಒಂದು ಇದು ಜೀವರಿಗೆ ಅದು ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಜೀವ. ಅದಕ್ಕೆ ಈ ಹೊರಗಿನ ಯಾವ ದೋಷದ ಸ್ಪಷ್ಟವೂ ಇಲ್ಲ. ಅದನ್ನೇ ಭಗವಂತ ಅಂತ ಚಿಂತಿಸುವುದು ಅನ್ನುವ ಬೇರೆ ನೋಟಕ್ಕೆ ಹಾಗೂ ತಪ್ಪು ಅರ್ಥ ಎರಡು ಅರ್ಥ ಬರುವಂತೆ ಹೇಳಿದ ಮೂಲ ಯಾವ ಜೀವ ಬರ್ಮಾನಕ್ಕೆ ಸಂಭವಿಸಿತು. ಹೆಚ್ಚಿನ ತಪ್ಪಿನ ಜೀವ ಬರ್ಮಾನಕ್ಕೆ ಕಂಡವರಾಗಿ ತೋರುತ್ತಿದ್ದ ಸಹ ಶಾಂತ ಹೃದಯ ಪ್ರಮುಖ ಅಂತೇಳಿ ಸಮಾಧಾನದಿಂದ ಹೊರಟು ಸಹನ ಪ್ರಾಪ್ತಿಯು ದೇವಾಲಯ ದರ್ಶ ಅವನು ಹೊರಟವನಿಗೆ ಗೌಮಿಜಿ ದಾರಿಯಲ್ಲೇ ಪುನಃ ಸಂಖ್ಯೆ ಬಂದಂತೆ ಭಯದ ದರ್ಶನ ಅಡುಗು ಬಂತು. ಇದು ಸರಿಯಾಗಿಲ್ಲ, ನಾನು ತಿಳ್ಕೊಂಡ ತಪ್ಪಾಗಿದೆ. ಸೂಕ್ಷ್ಮ ಶರೀರದಲ್ಲಿ ಇರತಕ್ಕಂತಹ ಜೀವ ಸೂಕ್ಷ್ಮ ಶರೀರದಿಂದ ಕಳಚಿಕೊಂಡಾಗ ಅದು ಆತ್ಮಸ್ವರೂಪವೇ, ಅದು ಆತ್ಮಸ್ವರೂಪವೇ ತಿಳ್ಕೊಳ್ಳುವಂತ ಸ್ಥೂಲ ಶರೀರವನ್ನು ತೆರೆದುಕೊಂಡಿದೆ. ಈಗ ಅದ್ವೈತ ಹೇಳುವುದು ಈ ಶರೀರದ ಉಪಾಧಿಯಿಂದ ಜೀವ ಈ ಶರೀರ ಉಪಾಧಿ ಹೊಂದಿದ್ರೆ ಅವರ ಪರಮಾತ್ಮ ಸ್ಥೂಲ ಶರೀರ ಹೋಯಿತು. ಆದರೆ ಸೂಕ್ಷ್ಮ ಶರೀರ ಉಂಟಲ್ಲ, ಸೂಕ್ಷ್ಮ ಶರೀರದಲ್ಲಿ ಮತ್ತೆ ದೋಷವನ್ನು ಉಂಟಲ್ಲ ಸ್ಪಷ್ಟವಾದ ಸ್ಥಿತಿಯಲ್ಲ. ಯಾಕೆಂದರೆ ಅವರಂತೆ ಸಹ ಅಪ್ರಾಪ್ತೆಯುವ ದೇವಾಲಯ ಪ್ರಯತ್ನದ ದೇವತೆಗಳನ್ನು ಹೊಂದಿದ್ದಾರೆ. ಅವರಿಗೆ ಒಂದು ಆತಂಕ ಅದು ಉಂಟಾಗುತ್ತೆ ಭಯ ತುಂಬಾ ಹೋಯಿತು. ಸರಿಯಲ್ಲ, ಯಾಕೆಂದರೆ ತದ್ಯದಲ್ಲಿ ಇದನ್ನು ಶರೀರ ಅಂತರ ಭವತಿ ಅನಂತ ಸಂಭವತಿ ಮೊದಲನೇ ಪ್ರಶ್ನೆಯ ಉತ್ತರ ಸಿಕ್ಕಿತು. ಈ ಸ್ಥೂಲ ಶರೀರ ಕುರುಡಾಗಿದ್ದಾಗ ಕೂಡ ಸೂಕ್ಷ್ಮ ಶರೀರ ಕುರುಡಲ್ಲ, ಅದನ್ನು ಸೂಕ್ಷ್ಮ ಶರೀರದ ಕನಸು ಕಾಣ್ತಾರೆ. ಕನಸು ಕಾಣುವ ಸಾಧ್ಯ ಇಲ್ಲ ಕೂಡ ಕನಸು ಕಾಣ್ತಾರೆ. ಯಾಕೆಂದ್ರೆ ಇಲ್ಲ. ಕಸ್ಯದ ಸೂಕ್ಷ್ಮ ಶರೀರಕ್ಕೆ ಯಾವುದು ಅದಕ್ಕೆ ಅದನ್ನು ಯಾಕೆ ಹೇಳಬೇಕು ಬಟ್ಟೆ ಹಾಕಿ ಮುಚ್ಚುವುದು ಯಾರು ಅರ್ಥ ಬರುವುದು ಅವರು ಪ್ರಾಪ್ತ ಜಯಂತಿ ಎನ್ನುವುದಕ್ಕೆ ಅದಂತೀವ ಅಂತ ಆಚರಿಸಬಹುದಾಗಿದ್ದರೆ ಎಲ್ಲರೂ ಬಂದು ಕುಳಿತಾ ಇದ್ದರು. ಅಷ್ಟೊತ್ತಿಗೆ ಅಂತಹ ಹೆಚ್ಚಿನ ಜಯಂತಿ ಅಂದರೆ ಯಾವ್ದಾವುದೋ ಪ್ರಾಣಿಗಳು ಅವರನ್ನು ಕಿತ್ತ ತಿಂತಾ ಇದ್ದಾರೆ. ಅದಂತಿ ಅದು ಕನಸಿನಲ್ಲಿ ನಮ್ಮದೇ ಅವರಿಗೆ ಯಾವುದೋ ಪ್ರಾಣಿಗಳು ಕಿತ್ತು ತಿಂತಾಗ ಕನಸು ನಮ್ಮದೇ ಯಾವುದೇ ಪ್ರಾಣಿಗಳು ಕಿತ್ತು ತಿಂತಾ ಇದ್ದಾವೆ, ಅವು ಕಿತ್ತು ಕಿತ್ತು ತೆಗಿತಾ ಇದ್ದಾವೆ, ನಾನು ಅದನ್ನು ನೋಡ್ತಾ ಇರ್ತೇನೆ ಕನಸು. ಅದು ಸೂಕ್ಷ್ಮ ಶರೀರವನ್ನು ತಿಂದಿಕೊಳ್ಳುವುದು ಅದಕ್ಕೆ ಇಚ್ಛಾದಯಂತಿ. ಅದು ಕಿತ್ತು ತಿಂದಂತ ಅನುಕಾರವೂ ಆಗುತ್ತೆ, ಹೊಡೆದಂತ ಅನುಕಾರವೂ ಆಗುತ್ತೆ, ದೋಷದ ಕರಂತೀವ. ಬಟ್ ಹೊಡೆದಂತೆ ಹೊಡೆದರೆ ಏನಾಗುತ್ತೆ, ಇಚ್ಛೆಗಳಲ್ಲಿ ಅನುಕಾರವೂ ಆಗುತ್ತೆ, ಇಚ್ಛಾದಯಂತಿ. ಕಿತ್ತು ತಿಂದರೆ ಏನೂ ಆಗುತ್ತೆ, ಅನ್ನೋವು ಕನಸಲ್ಲೂ ಆಗುತ್ತೆ, ಕರಂತೀವ ಏನಾಗುತ್ತೆ, ಇಚ್ಛಾದಯಂತೀವ. ಅದರಿಂದ ಅಪ್ರಿಯವೇತ್ತೇವ ಭವತಿ, ಯಾವುದೋ ನಮಗೆ ಅಪ್ರಿಯವಾದ ಸಂಗತಿ ನಾವು ಬಯಸದ ಯಾವುದನ್ನು ನಾವು ಆಗಬಾರದು ಅಂತ ಬಯಸಿದೆವೋ ಅದರ ಅನುಭವ ಆದ ಹಾಗೆ ಆಗುತ್ತೆ, ಕನಸಿನಲ್ಲಿ ಬರುತ್ತೆ, ದುಃಖಾನುಭವಾಗುತ್ತೆ. ಅದರಿಂದ ಅಭಿವೃದ್ಧಿ ಜೀವ ಏನಂತಾರೆ, ಎಚ್ಚರದಲ್ಲಿ ಹಾಗೆ ದುಃಖ ಆಗಿರುತ್ತಾರೆ, ಆಗಿರುತ್ತಾರೆ ಅಂತಾರೆ. ಅದರಿಂದ ಸುಖ ಇಲ್ಲ, ಕನಸಿನ ಈ ಸ್ಥೂಲ ಶರೀರದಿಂದ ನಿರಹಿತವಾದ ಸೂಕ್ಷ್ಮತೆಯಲ್ಲಿ ಆ ಸೂಕ್ಷ್ಮತೆಯನ್ನು ಕಾಣಿಸುತ್ತದೆ. ಅದೇ ಭಗವಂತನಿಗೆ ನಾವು ಅಂತ ಇದು ಆನಂದದಾಯಕವಾದ ಸ್ಪರ್ಧನೆ ಅಂತ ಕಟ್ಟಿದಂತೆ ನನಗೆ ನೋಡಿ ಒಂದೇ ಮುಂದೆ ಹೋಗುತ್ತೆ. ಸ್ಥೂಲ ಶರೀರ ವಿಶಿಷ್ಟ ನಾನು ಜೀವ ಆತ್ಮ ಪರಮಾತ್ಮ ಸ್ಥೂಲ ಶರೀರದ ಚಿಂತನೆ ಒಳಗಿನ ಆತ್ಮ ಉಂಟಾಯಕ ಅದಕ್ಕೆ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರ ವಿಶಿಷ್ಟವಾಗಿ ಕನಸು ಕಾಣತಕ್ಕಂಥ ಜೀವ ಪರಮಾತ್ಮ ನಾನು ಅಂತ ಮುಖ್ಯ ಪ್ರಶ್ನೆ ಅದು ಆನಂದದಾಯಕವಾದ ಸ್ಪರ್ಧನೆ ಅಲ್ಲ. Yeah. ಶರೀರದ ಮುಖದ ಬರತಕ್ಕಂತಹ ಸುಖ ದುಃಖ ಅನುಭವಗಳು, ಈ ಶರೀರದಲ್ಲಿ ಬರತಕ್ಕಂತಹ ಸುಖ ರೋಗಗಳು, ಇವು ಈ ಶರೀರದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಬಯಲಿಗಳು ಎಲ್ಲವೂ ಶರೀರದ ಮುಖಕ್ಕೆ ಅವಿಶ್ವಾಸ ವಿಶೇಷ ವಿಚಾರ ವಿಮುಕ್ತಿವಾದ ಆತ್ಮ ಈ ಶರೀರದ ಜೊತೆಗೆ ಇರತಕ್ಕಂತಹ ಆತ್ಮೀಯದ ಆತ್ಮ ಪ್ರತಿಯ ಜೊತೆಗೆ ಇತರ ಬಂದ ಅದಕ್ಕೆ ಬೇಕು ಅಂತ ಶರೀರ ಬಿಟ್ಟುಬಿಡು, ಈ ಶರೀರವನ್ನು ಬಿಟ್ಟು ಕನಸಿನ ಆತ್ಮದಂತೂ ಆವಾಗ ಅವನು ಈ ಶರೀರದ ಸ್ಪರ್ಶಿಸಿಲ್ಲ. ಆ ಆತ್ಮ ಕನಸು ಗೌರವ ಆತ್ಮ, ಅದಕ್ಕೆ ಈ ಭಾಷೆಯ ಶರೀರದ ಸ್ಪರ್ಶಿಸಿಲ್ಲ. ಅದು ಕೂಡ ಇಂದ್ರ ಮಾಡಿದಂತೆ ತೋರಿಸಿಕೊಂಡು ಕನಸನ್ನು ನಿಯಂತ್ರಿಸುವ ಒಂದು ವಿಷಯ ಕೇಳಿದಲ್ಲ, ಕಾರಣ ಚೆನ್ನಾಗಿತ್ತು ತಿಳಿಯಿತು. ಇನ್ನೊಂದು ಮುಖದಿಂದ ಅವನನ್ನು ಜೊತೆ ಕನಸನ್ನು ನಿಯಂತ್ರಿಸುವೇ ಮನೆಯ ಮಾನಸಿಕ ಅದನ್ನು ತಪ್ಪು ವಿಲೋಚನದಂತೆ ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಹೋಗಿದೆ. ಏನು ತಪ್ಪು ಕಲಿಕೆ ಹೋಗುವುದು ಆ ಕಲಿಕೆಯಾದವರಂತೆ ತಿಳಿದುಕೊಂಡಂತೆ ತೋರಿಸಿಕೊಂಡ. ಹಾಗಾದ್ರೆ ಕನಸಿನಲ್ಲಿ ಇರತಕ್ಕಂಥ ಕನಸು ಕಾಣುವ ಅದಕ್ಕೆ ಈ ಸೂರ್ಯ ಶರೀರ ಇಲ್ಲ. ಆ ಸೂರ್ಯ ಶರೀರ ಬಾಯಾರಿಕೆ ಯಾರೂ ಇಲ್ಲ. ಆ ಜೀವನ ಯಾಕೆಂದ್ರೆ ಗಂಭೀರ ವಿಚಾರ ಗಂಭೀರ

ಸಮಸ್ಯೆ ಇದೆ. ಎಂತ ಹೇಳಿದ್ದ ಪಕ್ಷದಲ್ಲಿ ನಾನು ಕಲ್ವಯಂ ಏವಂ ಸ